ಆದ ಕಾರಣ ಏನು ಈಗ ಸುಮಾರು ನಾವು 91 92 ಕೂಡ ನಮ್ಮಪ್ಪ ನಮ್ಮ ಅಮ್ಮವ್ರ ಜೊತೆಗೆ ನಾವು ವ್ಯವಸಾಯದಲ್ಲಿ ಅನುಭವ ಇರತಕ್ಕಂಥದ್ದು. ಮೊದಲೆಲ್ಲ ಕೂಡ ಸೂರ್ಯಪಾನ, ಶೇಂಗಾ, ಜೋಳ, ಹತ್ತಿ ಇವುಗಳನ್ನೆಲ್ಲ ಬೆಳೀತಾ ಇದ್ವಿ. ಮಳೆಗಾಲ ಚೆನ್ನಾಗಿ ಆಗ್ತಾ ಇತ್ತು ಆ ದಿನಗಳಲ್ಲಿ. ಈ ಬರ್ತಾ ಬರ್ತಾ ಮಳೆಗಾಲ ಕ್ಷೀಣಿಸಿದಾಗೆಲ್ಲ ಮತ್ತೆ ವಾಣಿಜ್ಯ ಬೆಳೆಗಳ ಕಡೆಗೆ ರೈತರು, ನಮಗೆ ಕೂಡ ನಾವು ಆರ್ಥಿಕವಾಗಿ ನಾಳೆ ಮಕ್ಕಳು ಮರಿಗೆ ಅನುಕೂಲ ಆಗಬೇಕು, ಮಕ್ಕಳನ್ನ ಶಿಕ್ಷಣದ ಕಡೆ ಕೂಡ ಕಳಿಸ್ಬೇಕು, ಮುಂದೆ ಮಕ್ಕಳಿಗೆ ಒಂದು ಒಳ್ಳೆ ದಾರಿ ಕಳಿಸ್ಬೇಕಂದ್ರೆ ನಾವು ವ್ಯವಸಾಯದಲ್ಲಿ ಕೂಡ ಕೆಲವು ವಾಣಿಜ್ಯ ಬೆಳೆಗಳ ಮೂಲಕ ಕೂಡ ನಾವು ಆರ್ಥಿಕವಾಗಿ ಗಟ್ಟಿ ಆಗ್ಬೋದಲ್ರಿ. ಅದಕ್ಕಾಗಿ ನಾನು ವಾಣಿಜ್ಯ ಕಡೆಗೆ ಹೋಗ್ಬೇಕು ಅಂತ ಅನ್ಕೊಂಡಿನ್ರಿ. ಈ ಬಾರಿ ಕಬ್ಬು ಬೆಳಿಬೇಕಂತ ನಿರ್ಧಾರ ಮಾಡಿದ್ರಿ? ಹೌದ್ರಿ, ಕಬ್ಬು ಹಾಕ್ಬೇಕಂತ ಇದ್ದೀನಿ. ಈಗ ಕೃಷಿಯ ಅನುಭವ ನಿಮಗೆ ಯಾವಾಗ್ಲಿಂದ ಬಂತು ಅಂತ? ನಾನು 91 92 SLC ಮುಗಿಸಿದ್ರಿ. SLC ಮುಗಿಸಿ ಆದ್ಮೇಲೆ ಹಾಸ್ಟೆಲ್ನಲ್ಲಿ ನಮ್ಮ ಜೀವನ. ಮೊದಲೆಲ್ಲ ನಾವೆಲ್ಲ ಬಡತನದಿಂದ ಬಂದಂಥವ್ರು, ನಮ್ಮಪ್ಪ ನಮ್ಮಮ್ಮ ಎಲ್ಲ ಮಧ್ಯಮ ವರ್ಗದಲ್ಲಿ ಕೃಷಿ ಇರೋದ್ರಿಂದ ನಾವು ಹಾಸ್ಟೆಲ್ನಲ್ಲಿ ಬೆಳೆದಿರೋಂಥ ಮಕ್ಕಳು ಮೊದಲು. ಅದಾದ್ಮೇಲೆ ನಾವು SLC ಮುಗಿಸ್ಕೊಂಡು PUC ಬಂದಂಥ ಸಂದರ್ಭದಲ್ಲೇ ನಾವು ಆಗಲೇ ವ್ಯವಸಾಯದ ಕಡೆಗೆ ಕಾಲೇಜಿಗೆ ಹೋಗಿ ಬಂದು ನಾವು ಹೊಲದಲ್ಲಿ ಕೆಲಸ ಮಾಡಕ್ಕೆ ಕೆಲಸ ಹೋಗ್ಬೇಕು. ಮಾಡೋದು. ಕೆಲಸ ಮಾಡಕ್ಕೆ ಹೋಗಿ ಬಂದ್ರೆ ನಾವು ತಿರುಗಿ ಮತ್ತೆ ಬೆಳಗ್ಗೆ ಕಾಲೇಜ್ಗೆ ಹೋಗ್ಲಿಕ್ಕೆ ಏನು ಅನುಕೂಲತೆ ಕೊಡ್ಬೇಕು ಅವನ ಕುಟುಂಬದಲ್ಲಿ ಕೊಡ್ತಾ ಇದ್ರು, ಇಲ್ಲಾಂದ್ರೆ ಅವನು ಕೊಡ್ತಿರ್ಲಿಲ್ಲ ನಮಗೆ. ಶಿಕ್ಷಣ ಕಲಿಸ್ಲಿಕ್ಕೆ ಅವತ್ತಿನ ದಿನಗಳು ಕಷ್ಟ ಇದ್ದು. ಹಾಗಾಗಿ ಅವತ್ತಿನಿಂದ ಕೂಡ ನಾವು ಹಿರಿಯರ ಜೊತೆಗೆ ದನಗಳು ಕಟ್ಟಂಥದ್ದು, ಅದು ಸಗಣಿ ಬಾಚಂಥದ್ದು, ಆ ಸಗಣಿ ಗೊಬ್ಬರವನ್ನು ಹೊಲಕ್ಕೆ ಹಾಕಂಥದ್ದು, ಮತ್ತೆಲ್ಲ ರಾಸಾಯನಿಕ ಗೊಬ್ಬರಗಳು ಕಡಿಮೆ ಬಳಸ್ತಾ ಇದ್ದು. ಅದ್ರ ಜೊತೆಗೆ ಏನಾಗ್ತಿತ್ತು ಅಂದ್ರೆ, ನಾವು ಜಾಸ್ತಿ ಸಗಣಿ ಗೊಬ್ಬರ ಹೊಲಗಳಿಗೆ ಹಾಕೋದ್ರಿಂದ ಭೂಮಿಯನ್ನ ಮುಂದಿನ ಪೀಳಿಗೆಗೆ ಭೂಮಿ ಉಳಿಸ್ತಕ್ಕಂತ ಕೆಲಸ ಕೂಡ ಆಗ್ಬೇಕು ಅನ್ನೋಂಥ ದೃಷ್ಟಿಯಲ್ಲಿ ದನಕರುಗಳನ್ನ ಜಾಸ್ತಿ ಕಟ್ತಾ ಇದ್ದೀವಿ. ಅವು ನಮ್ಮ ಅಜ್ಜನ ಕಾಲ, ನಮ್ಮ ತಾತ, ನಮ್ಮ ಅಪ್ಪ ಅವು ಇದ್ದಾಗ. ಇವತ್ತಿನ ದಿನ ಅಲ್ಲೇ ದನಕರುಗಳ ಸಂಖ್ಯೆ ಕಡಿಮೆ ಆಗಿದೆ. ಮತ್ತೆ ಆ ವ್ಯವಸಾಯದ ಜೊತೆಗೆ ನಾವು ಆಮೇಲೆ ರಾಗಿ ಕಡೆಗೆ ಮೊನ್ನೆ ಈಗ ಒಂದು 4-5 ವರ್ಷದಿಂದ ರಾಗಿ ಕಡೆ ಹೋದ್ವಿ. ಯಾಕಂದ್ರೆ ರಾಗಿ ಸರ್ಕಾರದಲ್ಲಿ ಬೆಂಬಲ ಬೆಲೆ ಜಾಸ್ತಿ ಇತ್ತು, ಆ ರಾಗಿ ಕೂಡ ಖರ್ಚು ಕೂಡ ಕಡಿಮೆ ಬರ್ತಾ ಇತ್ತು. ತದನಂತರ ದಿನದಲ್ಲಿ ನಮಗೆ ಮುಂಗಾರಿನಲ್ಲಿ ಮಳೆನೇ ಆಗಲಿಲ್ಲ. ನಾನೇ ಒಂದು 3 ಎಕರೆ ರಾಗಿ ಬಿತ್ತಿದ್ದೆ, ಒಂದು ಪಾವು ಕೂಡ ರಾಗಿ ಬರಲಿಲ್ಲ. ಒಂದು ಈಗಿರೋಂಥ ಭೂಮಿನ 2 ಎಕರೆ 43 ಸೆಂಟ್ಸಿಗೆ ಶೇಂಗಾ ಬಿತ್ತಿದ್ದೆ, ಶೇಂಗಾನೂ ಬರಲಿಲ್ಲ. ಪಕ್ಕದವ್ರದ್ದು ಯಾರ್ದೋ ನೀರು ಹಾಯಿಸಿದೆ, ಒಬ್ರದ್ದು ಯಾರ್ದೋ ಇಸ್ಕೊಂಡು ನೀರು ಅವ್ರದ್ದು ಬಿಟ್ಕೊಂಡು ನೀರು ಹಾಯಿಸಿದ್ರು ಕೂಡ ನಾನು ಆ 2 ಎಕರೆ 43 ಸೆಂಟ್ಸಿಗೆ ಸುಮಾರು ಒಂದು 45-46 ಸಾವಿರ ಖರ್ಚಾಯಿತು. ನನಗೆ ಬಂದದ್ದು 30 ಸಾವಿರ. ಓಹೋಹೋ, ಅಂದರೆ 16-18 ಸಾವಿರ ನನಗೆ ಲಾಸ್ ಆಯಿತು. ಆಮೇಲೆ ಅವ್ರು ನೀರು ಹಾಯಿಸಿ, ನೀರಿನ ಕೊರತೆನೇ ಕಾರಣ. ಹೌದು, ನೀರಿನ ಕೊರತೆ ಕಾರಣ ಅಂತ ಗೊತ್ತಾಗಿ ನಾನು ಒಂದು ಬೋರ್ ಹಾಕ್ಸ್ಬೇಕು ಅಂತೇಳಿ ನಾನು ಈಗ ಬೋರ್ ಹಾಕ್ಸಿದ್ದೆ. ಈ ಬೋರ್ ಹಾಕ್ಸಿ ನಾನು ಹೊಲಕ್ಕೆ ಸುಮಾರು ಈಗ 2 ಎಕರೆ 43 ಸೆಂಟ್ಸ್ ಭೂಮಿಗೆ ನಾನು ಕಡಿಮೆ ಅಂದ್ರೂ ಈಗ ಕೊಟ್ಟಿಗೆ ಗೊಬ್ಬರನ ಸುಮಾರು ಒಂದು 14-15 ಗಾಡಿ ಟ್ರ್ಯಾಕ್ಟ್ರಿ ಗೊಬ್ಬರ ಹೊಡೆದಿನ್ರಿ. ಇದಕ್ಕೀಗ ಎಲ್ಲಿ ತರಿಸಿದ್ರಿ ನಿಮಗೆ? ನಾವು ಇಲ್ಲಿ ನಮ್ಮೂರಲ್ಲೇ ರೈತರ ಹತ್ರ ಸಿಗ್ತದ, ಮತ್ತೆ ಅವ್ರ ಕೆಲವು ಹೊಲಗಳು ಇರಲಾರ್ದಂತ ಹತ್ರ, ಅವ್ರ ಕೆಲವು 1-2 ಆಕಳು ಕಟ್ಕೊಂಡಂತಾರು, ಹಾಲು ಮಾರಂತವ್ರು, ಅಂತವ್ರ ಹತ್ರ ಸಗಣಿ ಗೊಬ್ಬರ ಖರೀದಿ ಮಾಡಿ ನಾವು ಈ ಕೊಟ್ಟಿಗೆ ಗೊಬ್ಬರ ಹಾಕಿನ್ರಿ. ಹಾಕಿ ಇವಾಗ ರಂಟಿ ಹೊಡಿಯಕತ್ತೀನ್ರಿ. ಮತ್ತೆ ಈ ಕಬ್ಬು ಹಾಕ್ಬೇಕು ಅದಕ್ಕಂತೇಳಿ ಅದನ್ರಿ, ರಾಸಾಯನಿಕ ಗೊಬ್ಬರ ಬಳಕೆ ಕಡಿಮೆ ಆಗ್ಬೇಕು, ಭೂಮಿನ ಉಳಿಸ್ಬೇಕು ಅನ್ನುವಂಥದ್ರಲ್ಲಿ ನಾವು ಈಗ. ಸೋಮಣ್ಣರಿ, ನೀವೇನು ಎಜುಕೇಶನ್ ಡಿಗ್ರಿ ಮಾಡಿದ್ರಿ ಅಂದ್ರೆ? ನಾನು BA ಬಿ ಎ ಮಾಡಿದ್ದೆ. ಮುಗಿದಿದೆ, ಬಿ ಎ ಪದವೀಧರರಾಗಿ ಭೂಮಿಯ ಗುಣಮಟ್ಟ, ಅದರ ಸತು ಉಳಿಸ್ಕೊಳ್ಳೋದಕ್ಕೆ ಸಾವಯವ ಪದ್ಧತಿಗಳು ಬಹಳ ಮುಖ್ಯ ಅಂತಕ್ಕಂಥದ್ದು ಎಲ್ಲ ತಜ್ಞರು ಹೇಳ್ತಾರೆ. ಹೌದು, ಇದನ್ನ ನಿಮ್ಮ ಜ್ಞಾನವನ್ನು ಹೇಗೆ ಬಳಸ್ಕೊಳ್ತೀರಿ ಕೃಷಿಯಲ್ಲಿ ಅಂತ? ನಾವು ಈಗ ಈಗಾಗಲೇ ನಾನು ಹಿಂದೆ ಒಂದ್ಸರಿ ತಾಲೂಕು ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡ್ತಿದ್ರಿ. ಓಹ್, ರಾಜಕಾರಣಿಗಳಾಗಿ ಇದಾಗಿದ್ರಿ? ನಾನು 2010-15 ವರೆಗೆ ತಾಲೂಕು ಪಂಚಾಯತ್ ಸದಸ್ಯನಾಗಿದ್ದೆ. ಈಗ ಕೂಡ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೂಡ ಇದೀನಿ ಅಲ್ಲಿ. ನಾನು ತಾಲೂಕು ಪಂಚಾಯತ್ ಸದಸ್ಯನಾಗಿದ್ದಾಗ ನಾವು ಕೆಲವು NGO ಕರೆಸಿ ಕೃಷಿ ಇಲಾಖೆ ಮೂಲಕ ನಮ್ಮ ಗ್ರಾಮದಲ್ಲಿ ಅಂದ್ರೆ ತಾಲೂಕಿಗೆ ಒಂದು 3 ಹಳ್ಳಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಂತಿತ್ತು ಸಾವಯವ ಕೃಷಿಗೆ. ನಮ್ಮಲ್ಲಿ ನಂದಿಬಂಡಿ ಗ್ರಾಮದಲ್ಲಿ ಅಡವಿ ಬಸವೇಶ್ವರ ಸಾವಯವ ಕೃಷಿಕ ಸಂಘ ಅಂತೇಳಿ ಸುಮಾರು ಒಂದು 100-120 ಜನ ರೈತರನ್ನ ಅದರಲ್ಲಿ ಸದಸ್ಯರನ್ನ ಮಾಡಿ ಆ ಸರ್ಕಾರದಿಂದ ಬರುವಂತ ಅನುದಾನವನ್ನ ಆ ಕೃಷಿಗೆ, ಸಾವಯವ ಕೃಷಿಗೆ ಯಾಕೆ ಬಳಕೆ ಮಾಡಬೇಕು, ದಂದ ಕೊಟ್ಟಿಗೆ ಕಟ್ಕೊಂಡಂಥದ್ದಿರ್ಬೋದು, ಎರೆಹುಳು ಸಾಕಾಣಿಕೆ ಇರ್ಬೋದು, ಈ ಕಸದ ತೊಟ್ಟಿಗಳನ್ನು ಮಾಡ್ಕೊಂಡು ಅಲ್ಲಿಂದ ನಾವು ಕಸದಿಂದ ರಸವನ್ನು ಮಾಡ್ತಕ್ಕಂಥದ್ದು ಹೇಗೆ, ಎರೆಹುಳು ಗೊಬ್ಬರವನ್ನು ಬಳಕೆ ಮಾಡ್ಕೊಂಡು ಸಾವಯವ ಕಡೆಗೆ ರೈತರು ಹೋದ್ರೆ ಎಷ್ಟು ಅನುಕೂಲತೆ ಆಗ್ತೈತೆ, ಗಂಜಲು ಯಾವ ರೀತಿ ಮಾಡಬೇಕು, ಸಗಣಿ ಮೂಲಕ ನಾವೇನು ರೈತರು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯತೆ ಐತೆ ಅನ್ನುವಂಥದ್ನೆಲ್ಲ ಅನೇಕ ತಜ್ಞರು ಕರೆಸಿ ನಮ್ಮೂರು ಭಾಗದ ನಮ್ಮ ರೈತರಿಗೆ ನಾವು ಅವ್ರಿಗೆ ತರಬೇತಿಯನ್ನು ಕೊಡಿಸಿ ಬಹಳಷ್ಟು ಜನರಲ್ಲಿ ಸಾವಯವ ಕೃಷಿ ಕಡೆಗೆ ಕಳಿಸಿದೀವಿ. ಮತ್ತು ಬಹಳಷ್ಟು ಜನರಿಗೆ ಕೂಡ ನಾವು ಒಂದು ಅವೇರ್ನೆಸ್ ಅನ್ನು ಕೊಟ್ಟಿದ್ದೀವಿ ಕೃಷಿ ಬಗ್ಗೆ, ಸಾವಯವ ಕೃಷಿ ಬಗ್ಗೆ, ತಾಲೂಕು ಆಡಳಿತದಿಂದ ಆಗಿರ್ಬೋದು, ಈಗ ಕೂಡ ಗ್ರಾಮ ಪಂಚಾಯತಿ ಕಡೆಯಿಂದ ಕೂಡ ಕೃಷಿ ಏನೇನು ಅನುಕೂಲತೆ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಒಂದಿಷ್ಟು ಮನವರಿಕೆ ಮಾಡಿ ಕೊಟ್ಟಿದ್ದೀವಿ ಸಹಾಯಕ. ನೀವು

ಮೀರಿಸಿ ಮೀ ಕೇರಿ